ಇತ್ತು. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಮ್ಮ ಕೃಷಿ ಬದುಕಿನ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ ಜೋಯ್ಡಾದ ರೈತರಾದ ತುಕಾರಾಮ್ ಬಿವಾ ಗವಾಸ್. ಈಗ ನಮ್ಮ ಜೊತೆಯಲ್ಲಿ ತುಕಾರಾಮ್ ಬಿವಾ ಗವಾಸ್ ಅವರಿದ್ದಾರೆ. ರೈತರು ಮತ್ತೆ ಅವಾಗಿವಾಗ ಕೃಷಿ ಇಲಾಖೆಯಲ್ಲಿ ಅನುಗಾರರಾಗಿ ಕೂಡ ಕೆಲಸವನ್ನು ಮಾಡ್ತಾರೆ. ಈ ಹಿಂದೆ ಇದ್ರು, ಈಗ ಇಲಾಖೆ ಬಯಸಿದಾಗ ಬಂದು ಅನುಗಾರರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಕೃಷಿಕರು ಹೌದು. ಈ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದೀವಿ. ನಮಸ್ಕಾರ ತುಕಾರಾಮ್. ನಮಸ್ತೆ ಸರ್. ಅನುಗಾರರಾಗಿ ಕೆಲಸ ಮಾಡ್ತಿದ್ರಿ ಮುಂಚೆ, ಎಷ್ಟು ಹಳ್ಳಿಗೆ ಹೋಗಿದ್ರಿ ಅವೆಲ್ಲ? ಸರ್, ಅನುಗಾರಕ್ಕೆ ಕೆಲಸ ಮಾಡಿದೆ. ಜೋಳ ಹೋಬಳಿಯಲ್ಲಿ 5 ಪಂಚಾಯತಿ ಬರ್ತಾವೆ ಸರ್. ಈ 5 ಪಂಚಾಯತ್ನೇ ಹೋಗ್ತಾ ಇದ್ದೆ. ನಾಗೋಡ ಪಂಚಾಯತಿ, ಪ್ರಧಾನ ಪಂಚಾಯತಿ, ಅವೇಡ ಪಂಚಾಯತಿ, ಜಗಲ್ಪೇಟ್ ಪಂಚಾಯತಿ ಮತ್ತು ಶಿಂಗರ್ಗಾವ್ ಪಂಚಾಯತಿ. ಒಟ್ಟು ನನಗೆ 85 ಹಳ್ಳಿಗಳಿಗೆ ಹೋಗ್ತಾ ಇದ್ದೆ ಸರ್. ಜೋಳ ಆರ್ಎಸ್ಕೆ ವ್ಯಾಪ್ತಿಯಲ್ಲಿ ಬರುವಂತ ಹಳ್ಳಿಗಳಿಗೆಲ್ಲ. ಅಲ್ಲಿ ಬೆಳೆ ವೈವಿಧ್ಯ ಇತ್ತು, ಎಲ್ಲರೂ ಒಂದೇ ಟೈಪ್ ಬೆಳೆ ಬೆಳೀತಿದ್ರು? 80 ಹಳ್ಳಿ ಇದರಲ್ಲಿ ಸರ್. ನಾಗೋಡ ಪಂಚಾಯತಿ, ಆಮೇಲೆ ಅವೇಡ ಪಂಚಾಯತಿ ಮತ್ತು ಪ್ರಧಾನ ಪಂಚಾಯತಿಯಲ್ಲಿ ಬೇರೆ ಬೇರೆ ಬೆಳೆಯನ್ನು ಬೆಳೀತಾ ಇದ್ರು ಸರ್. ಸಿಂಗರ್ಗಾವ್ ಮತ್ತು ಜಗಲ್ಬೇಟ್ ಪಂಚಾಯತಿಯಲ್ಲಿ 2 ಬೆಳೆ, ಕಬ್ಬು ಮತ್ತು ಭತ್ತ ಬಿಟ್ಟು ಬೇರೆ, ಮತ್ತು ಅಲ್ಲಲ್ಲಿ ಕಾಜು ಬೆಳೀತಾ ಇದ್ರು ಸರ್. ಅದು ಬಿಟ್ಟು ಬೇರೆ ಯಾವುದೇ ಬೆಳೆಗಳಿಲ್ಲ. ಇತ್ತಿತ್ತಲಾಗಿ ಈಗ ಸಿಂಗರ್ಗಾವ್ ಜಗಲ್ಬೇಟ್ ಪಂಚಾಯತ್ನವರು ಬೇರೆ ಬೇರೆ ಬೆಳೆಯನ್ನು ಬೆಳೆಯಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಇತ್ತಿತ್ತಲಾಗಿ. ನೀವು ಅನುಗಾರ ಆಗ್ಲಿಕ್ಕೆ ನಿಮ್ಗೆ ತರಬೇತಿ ಕೊಟ್ಟಿರ್ತಾರೆ ಮುಂಚೆ? ಹಾಂ, ತರಬೇತಿ KVK CRCಯಲ್ಲಿ ತರಬೇತಿ ಕೊಟ್ಟಿರ್ತಾರೆ ಸರ್. ಆಮೇಲೆ ಕೆಲವೊಂದು ಸಲ ಒಂದೆರಡು ಸಲ ಧಾರವಾಡದಲ್ಲಿನೂ ಕೊಟ್ಟಿದ್ದಾರೆ ಸರ್. ಅಲ್ಲಿ ಹೋಗಿ ತರಬೇತಿ ತಗೊಂಡ್ಬಂದು ಅದ್ರ ನಂತರ ನಮ್ಗೆ ಇಲ್ಲಿ ಇಲಾಖೆಯಲ್ಲಿ ಜಾಯ್ನಿಂಗ್ ಮಾಡ್ಕೊತಾರೆ ಸರ್. ರೈತರಿಗೆ ಸಲಹೆಗಳನ್ನು ಕೊಡ್ತಿದ್ರೆ? ಹಾಂ, ಅನುಗಾರ ಅಂದ್ರೆ ಸರ್ ರೈತರು ಮತ್ತು ಇಲಾಖೆ ನಡಕ್ಕೆ ಕೊಂಡಿ ಇದ್ದಂಗೆ ಸರ್. ನಾವು ಅನುಗಾರ ರೈತರಿಗೆ ಅನುವು ಮಾಡೋದು, ಈ ಕಡೆ ಗಾರ. ಗಾರ ಅಂದರೆ ಇಲಾಖೆಗೂ ರೈತರಿಂದ ಯಾವುದೇ ಅಪ್ಲಿಕೇಶನ್ ಅವೆಲ್ಲ ಬಂದು ಇಲಾಖೆ ಹೇಳೋದು, ಇಲಾಖೆಯಿಂದ ಯಾವ ಸ್ಕೀಮ್ಗಳು ಯಾವುದೇ ಬಂದದ ಅದನ್ನು ರೈತರಿಗೆ ತಿಳಿಸಿ ಹೇಳೋದು, ಈ ಕೆಲಸ ಮಾಡೋದು ಸರ್. ಆಮೇಲೆ ರೈತರಿಗೆ ಬೇರೆ ಬೇರೆ ಬೆಳೆ ಬಗ್ಗೆ ಮಾಹಿತಿ ಕೊಡಿಸು. ಹೊಸ ಹೊಸ ತಳಿಗಳು ಬರ್ತಾವಲ್ಲ ಸರ್, ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತಾ ಇರು. ಹಾಗಾಗಿ ಕೆಲವೊಂದಿಷ್ಟು ರೈತರು ಬಹಳ ಮನಸ್ಸಿಟ್ಟು ಕೃಷಿ ಮಾಡ್ತಾರೆ, ಕೆಲವೊಂದು ಜನ ಸುಮ್ಮನೆ ಯಾವುದೋ ಒಂದೆರಡು ಬೆಳೆ ಹಾಕಿ ಸುಮ್ಮನೆ ಕುಂತು ಬಿಡ್ತಾರೆ. ಅವರಿಬ್ಬರನ್ನು ನೋಡಿದಾಗ ಏನನ್ಸುತ್ತೆ? ಕೃಷಿಯೊಳಗೆ ಹೆಚ್ಚು ತೊಡಗಿಸ್ಕೊಳ್ಳೋದು, ಕೆಲವೊಂದು ಜನ ದೂರ ಇರೋರು ರೈತರು ಸರ್, ಎರಡೂ ಇದ್ದಾರೆ ಸರ್. ಕೆಲವೊಂದು ಬರೇ ನಮ್ಮ ತಾತ ಮುತ್ತಂದ ಹೊಲ ಇದೆ, ಯಾಕಪ್ಪ ಬಂಜರು ಹಾಕೋದು ಅಂತ ಮಾಡೋರು ಇದ್ದಾರೆ ಸರ್. ಕೆಲವರು ನಾವು ಹೊಲ ಇದೆ ಅದನ್ನು ಮಾಡಿ ಅದರಲ್ಲೇ ಬೆಳೆ ತೆಗೆಯೋರು ಇದ್ದಾರೆ ಸರ್. ಆದರೆ ಇವು ಮಾಡೋರು ಸರ್, ಇವರೆಲ್ಲ ನಮ್ಗೆ ಹೊಲದಲ್ಲಿ ಏನೂ ಸಿಕ್ಕಿಲ್ಲ, ಲಾಸೇ, ನಾವು ಎಷ್ಟು ಖರ್ಚು ಮಾಡಿದೆ, ಇದು ಮಾಡಿದೆ ಅಂತ ಎಲ್ಲ ಹೇಳೋದ್ರೊಳಗಿರ್ತಾರೆ. ಅದೇ ಸೊ ತಮ್ಮ ಆ ಕೃಷಿಯಿಂದ ಬೆಳೆ ತೆಗೆಯೋ ಮಾತ್ರ ತಮ್ಮ ಮೈಮೆಲ್ಲ ಮುರಿದು ದುಡಿದು ಕೆಲಸ ಮಾಡಿ ಕರೆಕ್ಟಾಗಿ ಬೆಳೆ ತೆಗಿತಾರೆ ಸರ್. ಒಳ್ಳೆ ಬೆಳೆಯನ್ನು ತೆಗೆಯೋರಿದ್ದಾರೆ, ಹಿಂಗೆ ಮೇಲೆ ಮಾತಾಡೋರು ಜನ ಇದ್ದಾರೆ, ರೈತರು ಇದ್ದಾರೆ ನಮಗೆ. ಅವರಿಂದ ಏನು ಪಾಠ ಕಲ್ತ್ರಿ ನೀವು? ಅಂದ್ರೆ ಸರ್ ನಾವು ಈ ಟೈಪ್ ಯಾರು ಮಾತಾಡ್ತಾರಲ್ಲ ಸರ್ ಬರೀ ಹೊಲ ಮಾಡೋರು ಅವ್ರ ಕಡೆ ಸ್ವಲ್ಪ ತಿಳಿಸಿ ಹೇಳ್ತಿದ್ದೇವೆ ಆದರೂ ಅವರು ಕೇಳೋ ಇದ್ರೊಳಗಿಲ್ಲ. ಇವರು ನಾವು ಏನು ಮೈಮೂರಿದ ಕೆಲಸ ಮಾಡ್ತೀವಿ ರೈತರು ಅವ್ರನ್ನ ಮಾತ್ರ ನಾವು ಎಷ್ಟು ಹೇಳಿದ್ರು ಹೌದು ಅದು ತಕ್ಕಂಗೆ ಮಾಡ್ತಿದ್ರು. ಆ ಟೈಪ್ ಬೆಳೆನೂ ತಕ್ಕೊತಿದ್ರು. ಹೊಸ ಹೊಸ ತಳಿ ಬಗ್ಗೆ ಮಾಹಿತಿ ಎಲ್ಲ ಕೊಡ್ತಿದ್ದೀವಿ. ಈ ಗೊಬ್ಬರ ಹಾಕಬೇಕು, ಜಿಂಕ್ ಸಲ್ಫೇಟ್ ಲಘು ಪೋಷಕಾಂಶ ಹಾಕಬೇಕು, ಅದ್ರ ಬಗ್ಗೆ ಎಲ್ಲ, ಮತ್ತು ಬೆಳೆ ಬೀಜೋಪಚಾರ ಯಾವ ರೀತಿ ಮಾಡಬೇಕು, ಯಾವ ಟೈಮಿಗೆ ಮಾಡಬೇಕು, ನಂತರ ತೆನೆ ತೆಗ್ನಿ ಹುಳ ಬಂದಾಗ, ಬಿಳಿ ರೋಗ ಬಂದಾಗ ಯಾವ ಸೇ ಸ್ಪ್ರೇ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತು. ಆ ಟೈಪ್ ಮಾಡ್ತಿದ್ರು. ಕೆಲವೊಂದು ರೈತರು ನಮ್ಮನ್ನೇ ಹೇಳ್ತಿದ್ರು, ಅವ್ರಿಗೂ ಇದ್ರ ನ್ಯಾಚುರಲಲ್ಲಿ ಸಿಗುವಂಥ ಔಷಧನೇ ಕೆಲವರು ಹೊಡಿತಿದ್ರು, ಕೆಲವರು ಮಾರ್ಕೆಟ್ನಿಂದ ಇಲ್ಲ ಇಲಾಖೆಯಿಂದ ಸಿಗುವಂಥ ಔಷಧ ತಗೊಂಡು ಸ್ಪ್ರೇ ಮಾಡ್ತಿದ್ರು. ರೋಗ ಹತ್ತೊಟ್ಟಿಗೆ ಬರ್ತಿತ್ತು ಆ ಟೈಮ್ದಲ್ಲಿ. ರೈತರಿಂದ ಕಲಿಯುವ ಪಾಠ ಇದೆಯಾ? ಇದೆ ಸರ್, ಭಾಳಷ್ಟು ಇದೆ ಸರ್. ರೈತರಿಂದ ಸಾವಯವ ಪದ್ಧತಿಯಲ್ಲಿ ನೋಡಿದರೆ ಸರ್ ಭಾಳಷ್ಟು ಕಲಿಯೋದಿದೆ ಸರ್. ನಮ್ಮ ಜೋಡ ತಾಲೂಕಲ್ಲಿ ರೈತರು ಉಪಯೋಗ ಅಂಥವು ಔಷಧಿ ಇವುಗಳು ಭಾಳಷ್ಟು ಇದಾವೆ ಸರ್. ಮತ್ತು ಬೆಳೆ ಪದ್ಧತಿ, ಎಂಥ ಬೆಳೆ ಆಯ್ಕೆ ಮಾಡ್ಕೋಬೇಕು, ಲಾಭದಾಯಕ ಯಾವುದು, ಇಂಥವೆಲ್ಲನು ಕಲಿಯೋದಿದೆ ಸರ್. ಈಗ ಇಲಾಖೆಯಲ್ಲಿ ಅನುಗಾರರ ಕೆಲಸವನ್ನು ಸದ್ಯಕ್ಕೆ ನಿಲ್ಲಿಸಿದ್ದಾರೆ. ನೀವು ಕೃಷಿ ಮಾಡ್ತಾ ಇದ್ದೀರಿ, ಅಲ್ಲಿ ಪಡೆದಂಥ ಜ್ಞಾನ ನಿಮ್ಮ ಕೃಷಿಗೆ ಬಂತ? ಹೌದು ಸರ್, ಅಲ್ಲಿ ಪಡೆದಂಥ ಧ್ಯಾನವನ್ನು ನಾನು ಪ್ರಾಕ್ಟಿಕಲಿ ರೈತರಿಗೆ ಹೇಳಬೇಕಾದ್ರೆ ಸರ್, ಫಸ್ಟ್ ನಾನು ಮಾಡ್ತಿದ್ದೆ ಸರ್ ಅದ್ರ ಬಗ್ಗೆ. ಅಲ್ಲಿ ನಾನು ಎಲ್ಲೋ ಕೆವಿಕೆಯಲ್ಲಿ ತರಬೇತಿ ಪಡೆದ ನಂತರ ಅವ್ರು ಹೇಳಿದ ನಂತರ ಅದನ್ನು ಬಂದು ನಾನು ಪ್ರಾಕ್ಟಿಕಲ್ ಆಗಿ ನಮ್ಮ ಹೊಲದಲ್ಲಿ ಮಾಡ್ತಿದ್ದೆ. ಅದರದ ಅಭ್ಯಾಸ ತೊಗೊಂಡ ನಂತರ ರೈತರಿಗೆ ಹೇಳ್ತಿದ್ದೆ ನಾನು. ಅದ್ರಿಗೆ ಮೊದಲು ಹೇಳೋದಿಲ್ಲ ಆಗಿದೆ, ಯಾಕಂದ್ರೆ ನನಗೆ ಅದ್ರ ಬಗ್ಗೆ ಆ ಬೆಳೆ ಬಗ್ಗೆ ನನಗೆ ಮೊದಲು ಗೊತ್ತಿರಬೇಕು, ಅದ್ರ ನಂತರ ನಂಬಿಕೆ ಬರಬೇಕು, ಅದ್ರ ನಂತರ ರೈತರಿಗೆ ಹೇಳಕ್ಕೆ ಅನುಕೂಲ ಆಗತ್ತೆ ಅಂತ ನಾನು ಫಸ್ಟ್ ಪ್ರಾಕ್ಟಿಕಲ್ ಆಗಿ ಮಾಡ್ತಿದ್ದೆ. ಏನೇನು ಮಾಡಿದ್ರಿ? ನಾನು ಸರ್ ವರ್ಷ ಗೋಮೂತ್ರದಿಂದ ಔಷಧಿ ತಯಾರು ಮಾಡಿದೆ ಸರ್. ನಮ್ಮ ಇದರೊಳಗೆ ಕೊಟ್ಟಿಗೆಯಿಂದನೂ ಗಂಜಲ ಸಂಗ್ರಹ ಮಾಡಿದೆ, ಬೇರೆ ಇವ್ರ ಕಡೆಯಿಂದ ನಮ್ಮ ಅಕ್ಕಪಕ್ಕದ ಮನೆಯವ್ರ ಕಡೆಯಿಂದ ಗಂಜಲ ಸಂಗ್ರಹ ಮಾಡಿ ಸಿಮೆಂಟ್ ತೊಟ್ಟಿಯಲ್ಲಿ ಅದನ್ನು ಕೊಳೆಸಿ ಕಾಡು ಪ್ರಾಣಿ ಅಂದರೆ ಕಾಡಿನಲ್ಲಿ ಸಿಗುವಂಥ ಪದಾರ್ಥ ಅಂದರೆ ಎಮ್ಮೆ ಆಕಳು ತಿನ್ನಲಾರದಂಥ ವಸ್ತುಗಳನ್ನು ಗೋಮೂತ್ರ ಔಷಧಿಯಲ್ಲಿ ಹಾಕಿ ಅದನ್ನು ಏಳು ದಿನ ಕೊಳೆಸಿ ಅದರಿಂದ ಅದನ್ನು ಸೋಸಿ ಒಂದು ಪಂಪಿಗೆ 1 ಲೀಟರ್ ಹಾಕಿ 15 ಲೀಟರ್ ನೀರು ಹಾಕಿ ಅದನ್ನು ಬೆರೆಸಿ ಹೊಡೆಯೋದ್ರಿಂದ ರೋಗ ನಿಯಂತ್ರಣ ಆಗ್ತಿತ್ತು. ಪ್ಲಸ್ ನಾವು ಯೂರಿಯಾ ಹಾಕಿದಾಗ ಯಾವ ರೀತಿ ಬೆಳೆ ಕಪ್ಪಾಗಿ ಹಸಿರಾಗಿ ಬರುತ್ತೆ ಆ ಟೈಪು ಆಗ್ತಿತ್ತು ಗೋಮೂತ್ರದಿಂದ. ಇದನ್ನು ನಾನು ರೈತರಿಗೂ ಕೊಡ್ದಾಗ ಅದನ್ನು ಮಾಡಿದ್ದು ರೈತರಿಗೂ ಕೊಟ್ಟೆ, ರೈತರ ಅವರಿಗೂ ಸ್ವತಃ ಮಾಡ್ರಿ ಅಂತ ಹೇಳಿದೆ. ಬಹಳಷ್ಟು ಜನರು ಮಾಡಿದ್ದಾರೆ ಸರ್. ಅದನ್ನು ಜೀವಸಾರ ಘಟಕ? ಹಾಂ, ಜೀವಸಾರ ಘಟಕ ಅಲ್ಲ ಸರ್, ಜೀವಾಮೃತ ಸರ್. ಜೀವಾಮೃತ? ಹಾಂ, ಜೀವಾಮೃತ. 10 ಲೀಟರ್ ನೀರು, 10 ಲೀಟರ್ ಗಂಜಲ, 10 ಕೆಜಿ ಸಗಣಿ, ಸಗಣಿ ಅದು ಜೀವಾಮೃತ. ಆಮೇಲೆ ಇದನ್ನು ಮಾಡ್ತೀವಿ ಘನ ಜೀವಾಮೃತ. ಘನ ಜೀವಾಮೃತ ಸಗಣಿ ಮಣ್ಣು ಮತ್ತು ಬೆಲ್ಲ ದ್ವಿದಳ ಧಾನ್ಯದ ಹಿಟ್ಟನ್ನು ಮಿಕ್ಸ್ ಮಾಡಿ ಅದನ್ನು ಉಂಡೆ ಉಂಡೆ ಟೈಪ್ ಮಾಡಿ ಹೊಲಕ್ಕೆಲ್ಲ ಹಾಕ್ತಿದ್ದು. ಅದರಿಂದ ಸೂಕ್ಷ್ಮ ಜೀವಾಣುಗಳು ತಯಾರಾಗಿ ಸರ್ ಹೊಲ ತುಂಬೆಲ್ಲ ಹರಡ್ತಿದ್ದು ಸರ್. ಆ ಟೈಪ್ ಮಾಡಿದಾಗ ಮಾಡಿದ್ದೇನೆ ಸರ್, ಮಾಡಿದ್ದೇನೆ ನಾನು. ಈಗಲೂ ಸರ್ ನಾನು ಕಬ್ಬಿಗೆ ಮಾತ್ರ ರಾಸಾಯನಿಕ ಬಳಸ್ತೇನೆ ಸರ್. ನನ್ನ ಭತ್ತಕ್ಕೆ ಸರ್ ಯಾವತ್ತೂ ನಾನು ಇದು ರಾಸಾಯನಿಕ ಬಳಸಲ್ಲ ಸರ್. ನಾನು ಸಗಣಿ ನಮ್ಮ ಇದ್ರದ್ದು ಕಾಡು ಸೊಪ್ಪು ಆಮೇಲೆ ಕಾಂಪೋಸ್ಟ್ ಗೊಬ್ಬರನ ಯೂಸ್ ಮಾಡಿ ನಾನು ಭತ್ತವನ್ನು ಬೆಳಿತೇನೆ ಸರ್. ಆಮೇಲೆ ಔಷಧಿ ಯಾವುದೇ ರೋಗ ರೋಗಜನಗಳು ಬಂದಾಗ ಗೋಮೂತ್ರದಿಂದ ಔಷಧಿ ತಯಾರು ಮಾಡಿನೇ ಹೊಡಿತೇನೆ ಸರ್. ನಾನು ಇದರಿಂದ ನಮ್ಮ ಉತ್ತರ ಕನ್ನಡ ಜಿಲ್ಲಾ ಪ್ರಾಂತೀಯ ಸಾವಯವ ಕೃಷಿಕರ ಸಂಘಕ್ಕೂ ನನ್ನ ಭತ್ತ ನನ್ನ ಹೊಲದಲ್ಲಿ ಬೆಳೆದಿದ್ದಂಥ ಭತ್ತನೂ ಕಳಿಸ್ತಾ ಇರ್ತೇನೆ ಸರ್. ಆಮೇಲೆ ಧಾರವಾಡದಲ್ಲಿ ಒಂದು ಶೆಟ್ಟರ್ ಕಾಲೋನಿಯಲ್ಲಿ ದೇಸಿ ಸಂತೆ ಅಂತ ನಡೀತಾ ಇದೆ ಸರ್, ಸಂಡೇ ವಾರಕ್ಕೆ ಒಂದ್ಸಲ ರವಿವಾರ ದಿನ, ಅಲ್ಲಿನೂ ನಾನು ಭತ್ತವನ್ನು ಕಳಿಸ್ತೇನೆ ಸರ್. ಆಮೇಲೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದವರು ಒಂದು 7-8 ಲೆಕ್ಚರ್ಸ್ ಇದ್ದಾರೆ ಸರ್, ಅವರು ನನ್ನ ಕಡೆ ಇಲ್ಲಿಂದ ಒಯ್ತಾರೆ ಸರ್, ಅಕ್ಕಿಯನ್ನು ಇಲ್ಲಿಂದ ಒಯ್ತಾರೆ ಸರ್. ಜೋಳ ಅಕ್ಕಿ ಅಂದ್ರೆ ಅಷ್ಟು ಫೇಮಸ್ ಆಗಿದೆ ಸರ್. ಅಕ್ಕಿ ಮಾಡಿಸಿ ಇಟ್ಬಿಡ್ತೀರಿ? ಇಲ್ಲ ಸರ್, ಭತ್ತ ಇಡ್ತೇನೆ ಸರ್. ಯಾರು ಹೆಂಗೆ ಹೇಳ್ತಾರ ಆ ಟೈಪ್ ಅವರಿಗೆ ಪಾಲಿಶ್ ಬೇಕು, 0 ಪಾಲಿಶ್ ಬೇಕು ಆ ಟೈಪ್ ಮಾಡಿಕೊಡ್ತೇನೆ ಸರ್. ಅವ್ರು ಹೆಂಗೆ ಹೇಳ್ತಾರ ಆ ಟೈಪ್ ಮಾಡಿಕೊಡ್ತೇನೆ. ಕೆಲವರು ಸರ್ ನಾವು ಹೋಗ್ತಾ ಇರಬೇಕಾದ್ರೆ ತೊಗೊಂಡು ಹೋಗಿ ಕೊಡ್ತೇನೆ ಸರ್, ಕೆಲವ್ರಿಗೆ ಬಸ್ನಲ್ಲಿ ಹಾಕ್ತೇನೆ ಸರ್, ಅವ್ರು ಅಲ್ಲೇ ತೊಗೋತಾರೆ ಸರ್. ಹಾಗಾಗಿ ಮಾರಾಟಕ್ಕೇನು ತೊಂದರೆ ಇಲ್ಲ? ಮಾರಾಟಕ್ಕೇನು ತೊಂದರೆ ಇಲ್ಲ ಸರ್. ಸಪರೇಟ್ ಜಾಸ್ತಿ ಇರ್ತೀರಿ? ದುಡ್ಡು ಸರ್ ಸಿಗೋದು ಒಮ್ಮೆಲೆ ಸಿಗಲ್ಲ, ಸ್ವಲ್ಪ ಸ್ವಲ್ಪವಾಗಿ ಸಿಗುತ್ತೆ, ಜಾಸ್ತಿ ಸಿಗುತ್ತೆ ಸರ್, ಹಂತ ಹಂತವಾಗಿ ಸಿಗುತ್ತೆ, ಆದರೆ ಜಾಸ್ತಿ ಸಿಗುತ್ತೆ. ಸಾವಯವದಲ್ಲಿ ಬೆಳೆದಿದ್ದು ಒಂದು ಸ್ವಲ್ಪ ಅಲ್ಲ, ಆ ಕಾರಣಕ್ಕೆ ಅದಲ್ಲದೆ ಮತ್ತೇನ್ ಮಾಡಿದ್ರಿ? ಅದಲ್ಲದೆ ಹೊಲದಲ್ಲಿ ಸರ್ ನಾನು ಈಗ ಅಡಿಕೆ ಬಾಳೆ ಮತ್ತು ತೆಂಗು ಬೆಳೀತಾ ಇದ್ದೀನಿ ಸರ್. ನಾನು ಏನು ಮಾಡ್ತೀನಿ ಸರ್, ಅಡಿಕೆ ಈಗ 2-3 ವರ್ಷದಿಂದ ಬೆಳೀತಾ ಇದ್ದೀನಿ. ಅದ್ರಲ್ಲಿ ಕಾಡಲ್ಲಿ ಸಿಗುವಂಥ ಸೊಪ್ಪು, ಆಮೇಲೆ ನಾನೇ ಬೆಳೆದಿದ್ದಂಥ ಭತ್ತದ ಹುಲ್ಲನ್ನು ನಮ್ಮ ಮಲ್ಚಿಂಗ್ ಮಾಡ್ತೀನಿ ಸರ್. ಮುಚ್ಚಿಗೆ ಮಾಡ್ತೀನಿ ಸರ್. ಹುಲ್ಲು ಬರಲ್ಲ ಸರ್, ಹುಲ್ಲಿಂದ ಬೆಳೆಯುವಂಥ ಕಳೆ ನಿಯಂತ್ರಣ ಮಾಡ್ಬೋದು ಸರ್. ಅದು ಸರ್ 2 ವರ್ಷದಿಂದ ಆಗ್ತಾ ಇದೆ ಸರ್. ಮೊದಲು ಬಂದಿದ್ದು ನೋಡಿದ್ರೆ ಸರ್, ಈಗ 75% ಕಳೆ ಕಮ್ಮಿ ಆಗಿದೆ ಸರ್. ಹೌದು ಸರ್, ಭತ್ತದ ಹುಲ್ಲು ಮತ್ತು ಸೊಪ್ಪು ಹಾಕೋದ್ರಿಂದ ಸರ್. ಹಸಿ ಸೊಪ್ಪು ಹಾಕ್ತೇನೆ ಸರ್, ಆಮೇಲೆ ಇದನ್ನು ಹಾಕ್ತೇನೆ. ಒಣ ಸೊಪ್ಪು ಒಂದು ಭಾಳ ಸಿಗಲ್ಲ ಸರ್, ಒಂದು ಸ್ವಲ್ಪ ಸಿಗತ್ತೆ, ಅಷ್ಟಂತ ಹಾಕ್ತೇನೆ. ಭತ್ತದ ಹುಲ್ಲು ಅಂತೂ ಸಿಕ್ಕ ಸಿಗುತ್ತೆ, ಭತ್ತದ ಹುಲ್ಲು ಅಂತ ನಮ್ದೇ ಇರುತ್ತೆ ಸರ್, ಏನು ತೊಂದರೆ ಇಲ್ಲ. ಅದನ್ನು ಅಲ್ಲೇ ಕರಿಗೆ ಅಲ್ಲೇ ಗೊಬ್ಬರ ಆಗುತ್ತೆ. ಆಮೇಲೆ ಒಂದು ಸ್ವಲ್ಪ ಕಬ್ಬಿಂದ ಇದಿರುತ್ತೆ ಸರ್, ರವದಿ, ಅದನ್ನು ತಂದು ಅಡಿಕೆ ಕೆಳಗಡೆ ಹಾಕ್ತೇನೆ ಸರ್. ಅದು ಅನುಕೂಲ ಏನಾಗಿತ್ತು? ಅದರಿಂದ ಗೊಬ್ಬರನೂ ಆಗತ್ತೆ ಸರ್, ಪ್ಲಸ್ ಹುಲ್ಲು ಕಮ್ಮಿ, ನಮ್ಮ ಕಳೆನೂ ಬರಲ್ಲ ಸರ್. ನಾವು ಕಳೆ ಹಾಕಿ ಲೇಬರ್ ಹಾಕ್ಬೇಕು ಸರ್, ಅದು ಉಳಿಯತ್ತೆ ದುಡ್ಡು. ಪ್ಲಸ್ ನಾವು ಗೊಬ್ಬರ ಹಾಕೋದು ಸ್ವಲ್ಪ ಕಮ್ಮಿ ಆಗತ್ತೆ ಸರ್. ನಾವು 2-3 ಟ್ಯಾಕ್ಟರ್ ತಿಪ್ಪೆ ಗೊಬ್ಬರ ಹಾಕೋಕ್ಕಿಂತ ಸರ್, ಇದರಲ್ಲೇ ಒಂದು ಇದ್ರಿನ ಕಬ್ಬಿನ ರೌದಿಯಿಂದನೇ 2-3 ಟ್ಯಾಕ್ಟರ್ ಗೊಬ್ಬರ ಆಗೇಗತ್ತೆ ಸರ್. ನಾವು ಹಾಕೋ ಗೊಬ್ಬರ ಗಿಡದ ಬುಡಕ್ಕೆ ಮಾತ್ರ ಹಾಕ್ತೇವೆ ಸರ್. ನಾವು ರೌದಿ ಹಾಕೋದ್ರಿಂದ ಸುತ್ತಲೇ ಎಲ್ಲ ಗೊಬ್ಬರ ಆಗತ್ತೆ ಸರ್. ಹಾಗಾಗಿ ಗೊಬ್ಬರ ಖರ್ಚು ಸ್ವಲ್ಪ ಮಟ್ಟಿಗೆ ಉಳಿಸ್ಬೋದು ಸರ್. ತೇವಾಂಶನೂ ಬಹಳ ದಿನ ಉಳಿಯುತ್ತೆ. ಆಮೇಲೆ ಹೌದು ಸರ್, ತೇವಾಂಶ ಅಂದ್ರೆ ಸರ್ ನಾವು ನೀರು ಬಹಳ ಸ್ಪ್ರಿಂಕ್ಲರ್ ಇಂದ ನೀರು ಬಿಡ್ತೇನೆ ಸರ್. ಅದ್ರ ಮೇಲೆ ಬಿಡದ ನಂತರ ಬೇಸಿಗೆಯಲ್ಲಿ ಹಾಕಿದ ಕೂಡಲೇ ಪಟ್ಟಂತ ಕೊಳೆಯುತ್ತೆ ಸರ್, ರೌದಿ ಎಲ್ಲ ಹಾಕಿದ್ದು ಹುಲ್ಲೆಲ್ಲಾನು ತೇವಾಂಶದಿಂದ ಕೊಳೆ. ಆಮೇಲೆ ಬೇಗ ಬೇಗ ನೀರು ಹಚ್ಚೋದು ಏನು ಗುರು, ಒಂದು ತಿಂಗಳ ಬಿಟ್ಟು ನೀರು ಹಚ್ಬೋದು ಸರ್, ಅಷ್ಟು ತೇವಾಂಶ ಉಳಿಯುತ್ತೆ ಸರ್. ಅಂದ್ರೆ ಹನಿ ನೀರಾವರಿ ಮಾಡಿರಿ? ತುಂತುರು ನೀರಾವರಿ. ತುಂತುರು ನೀರಾವರಿ ಯಾಕೆ ಮಾಡಿತ್ತು? ಹನಿ ನೀರಾವರಿ ಮಾಡಿದ್ರೆ ಸರ್ ಅಡಿಕೆ ಸಸಿಗೆ ಬುಡದಲ್ಲಿ ಮಾತ್ರ ನೀರು ಬೀಳುತ್ತೆ ಸರ್. ತುಂತುರು ನೀರಾವರಿ ಮಾಡಿದ್ರಿಂದ ಎಲ್ಲ ಕಡೆ ನೀರು ಬೀಳುತ್ತೆ ಸರ್. ಅಡಿಕೆಗೂ ನೀರು ಬೀಳುತ್ತೆ, ಮಧ್ಯದಲ್ಲಿ ನಾನು ಬಾಳೆ ನೆಟ್ಟಿದ್ದೀನಿ ಸರ್, ಬಾಳೆಗೂ ನೀರಾಗತ್ತೆ. ಆಮೇಲೆ ಹನಿ ನೀರಾವರಿಯಿಂದ ಬುಡದಲ್ಲಿ ಮಾತ್ರ ಬರುತ್ತೆ ಸರ್. ಅಡಿಕೆ ಬೇರುಗಳು, ಗಟ್ಟಿ ಬೇರುಗಳು ಬುಡದಲ್ಲಿ ಇರುತ್ತೆ, ಹಾರ ಬೇರುಗಳು ಹಾರ ಹುಡ್ಕೊಂಡು ಬೇರೆ ಕಡೆ ಹೋಗಿರುತ್ತೆ. ಹನಿ ನೀರಾವರಿಯಿಂದ ಅದಕ್ಕೆ ನೀರು ಸಿಗಲ್ಲ ಸರ್. ತುಂತುರು ನೀರಾವರಿಯಿಂದ ಅವು ಎಲ್ಲಿ ಹೋಗಿರ್ತಾವೋ ಅಲ್ಲೇ ನೀರು ಸಿಗತ್ತೆ. ಆ ಕಾರಣದಿಂದ ತುಂತುರು ನೀರಾವರಿ ಮಾಡಿದ್ದೀನಿ ಸರ್. ಮತ್ತೆ ಬಸಿಗಾಲುವೆ ಹಂಗೇನ್ರ ಮಾಡಿದ್ರು? ಬಸಿಗಾಲುವೆನು ಮಾಡಿದ್ದೀನಿ ಸರ್. ಎರಡೆರಡು ಸಾಲಿಗೆ ಎರಡೆರಡು ಗಿಡಕ್ಕೆ ಬಿಟ್ಟು ಒಂದು ಬಸಿಗಾಲುವೆ ಮಾಡಿದೆ. ಯಾಕಂದ್ರೆ ನಮ್ಮಲ್ಲಿ ಮಳೆಗಾಲದಲ್ಲಿ ಅತಿಯಾದ ಮಳೆ, ಆ ಮಳೆ ನೀರನ್ನು ಇದು ಕೊಚ್ಚಿ ಹೋಗಬಾರ್ದಂತ ಅಲ್ಲಲ್ಲಿ ಬಸಿಗಾಲುವೆ ಮಾಡಿದ್ದೀನಿ ಸರ್. ಆ ಬಸಿಗಾಲುವೆಯಿಂದ ನೀರೆಲ್ಲ ಕೆಳಗೆ ಹೋಗುತ್ತೆ. ಅದಕ್ಕೇನ್ರ ಪೈಪ್ ಹಾಕಿರೋ ಅಥವಾ ಹಂಗೆ ನೀರು ಹರಿದು? ನೀರು ಹರಿದ ಕೆಳಗೆ ಹೊಲ ಹೆಂಗಿದೆ ಸರ್, ಕೆಳಗಡೆ ಭತ್ತದ ಗದ್ದೆ ಇದೆ, ಮೇಲ್ಗಡೆ ಅಡಿಕೆ ತೋಟ ಮಾಡಿ, ಅಡಿಕೆ ತೋಟ ನೀರು ಬಸಿಗಾಲುವೆಯಿಂದ ಭತ್ತದ ಗದ್ದೆ ಹೋಗುತ್ತೆ ಸರ್. ಭತ್ತದ ಗದ್ದೆಯಿಂದ ಲಾಸ್ಟಿಗೆ ಹಳ್ಳ ಇದೆ ಸರ್, ಹಳ್ಳದಿಂದ ಕೆಳಗಿನ ಹೊಲಕ್ಕೆ ನೀರು ಹೋಗುತ್ತೆ. ಮೆಣಸು ಏನ್ರ ಹಾಕಿರಿ? ಕಾಳು ಮೆಣಸು ಇನ್ನೂ ಹಾಕಿಲ್ಲ ಸರ್, ಸಸಿ ರೆಡಿ ಮಾಡಿದ್ದೇನೆ ಹಾಕಬೇಕಂತ. ಅಡಿಕೆ ಸಸಿಗಳು ದೊಡ್ಡದಾದ ನಂತರ ಹಚ್ತೇನೆ ಸರ್. ಅದು ಸ್ವಲ್ಪ ಎತ್ತರ ಆದ್ಮೇಲೆ ಹಬ್ಬಿಸ್ಲಿಕ್ಕೂ ಅನುಕೂಲ ಅನುಕೂಲ ಆಗತ್ತೆ ಸರ್. ನೀರು ಸರ್, ನಾನು ನೀರು ಬಸಿಗಾಲುವೆಯಿಂದ ಹೊಲದ ಕಡೆ ಎಲ್ಲ ಬಿಟ್ಟು ಬಿಡ್ತೇನೆ ಸರ್. ಅದ್ರ ಮೇಲ್ಗಡೆ ಇದೆಯಲ್ಲ ಹೊಲ, ಅಡಿಕೆ ತೋಟ ಮೇಲಿದೆ, ಕೆಳಗಡೆ ಭತ್ತದ ಗದ್ದೆ ಇದೆ. ಅಡಿಕೆ ತೋಟದ ನೀರೆಲ್ಲ ಬಸಿಗಾಲುವೆಯಿಂದ ಭತ್ತ ಗದ್ದಕ್ಕೆ ಬಿಟ್ಟು ಬಿಡ್ತೇನೆ ಸರ್ ಮಳೆಗಾಲದಲ್ಲಿ. ಬೇಸಿಗಾಲದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸರ್, ನೀರೆಲ್ಲ ಬಸಿ ಅವಶ್ಯಕತೆ ಇರಲ್ಲ ಸರ್. ಬಸಿಗಾಲುವೆ ನೀರನ್ನು ಮತ್ತೆ ನಾವು ಬೇರೆ ಬೆಳೆಗೆ ಬಿಟ್ವಿ ಅಂತ ತಿಳ್ಕೊಳ್ರಿ. ಬಸಿಗಾಲುವೆಯಲ್ಲಿ ಅನೇಕ ಲವಣಗಳು ಅಲ್ಲಿ ಹೋಗಿರ್ತಾವೆ, ಮತ್ತು ನೀವು ಹಿಂಗೆ ಭತ್ತಕ್ಕೆ ಬಿಡೋದ್ರಿಂದ ಅದು ತೊಂದರೆನೂ ಆಗ್ಬೋದು ಮುಂದೆ. ಯಾಕಂದರೆ ಲವಣ ಬಂದು ಒಂದು ಕಡೆ ಶೇಖರಣೆ ಆಗಿ ಆ ಭೂಮಿಗೆ ತೊಂದರೆ ಆಗ್ಬೋದು. ಹಾಗಾಗಿ ಬಸಿಗಾಲುವೆಯಿಂದ ಬಂದಂಥ ನೀರನ್ನು ಹೊರಗೆ ಬಿಡಬೇಕು. ಅದರ ವ್ಯವಸ್ಥೆ ಮಾಡ್ತದೆ ಸರ್. ಈಗ ಅದ್ರದ್ದು ಇದಿದೆ ಸರ್, ಕಾಲುವೆ ಇದೆ, ಆ ಕಾಲುವೆಗೆ ಬಿಟ್ಬಿಡು. ಯಾಕಂದರೆ ಸರ್ ಇದರಿಂದ ಬರುವಂಥ ಗೊಬ್ಬರ ಎಲ್ಲ ಭತ್ತಕ್ಕೆಲ್ಲ ಸಿಕ್ಕಿ, ಭತ್ತದ ಮುಂದಿನ ಗದ್ದೆ ಎಲ್ಲ ಚೆನ್ನಾಗಿ ಬೆಳೀತಾವೆ ಸರ್, ಭತ್ತ ಎಲ್ಲೂ ಚೆನ್ನಾಗಿರುತ್ತೆ. ಈಗ ಭತ್ತ ಕೂಡ ಸಾವಯವದಲ್ಲೇ ಬೆಳಿತೀರಿ, ಇಂಥ ತಳಿನೇ ಬೆಳಿತೀವಿ, ಹಿಂಗೆ ಬೆಳಿತೀವಿ, ಒಂದೊತ್ತು ತಳಿ ಸಾಕು ಅಥವಾ ಬೇರೆ ಬೇರೆ ತಳಿ ಬೇಕು ಅಂತ ಹೇಳಿ ಅನಿಸುತ್ತೆ? ನಾನು ಹೆಚ್ಚಾಗಿ ಸರ್ ನಾನು ಸರ್ಕಾರಿ ಸಿಗುವಂಥ ಯಾವುದೇ ಬೆಳೆ ಬೆಳೆಯಲ್ಲ ಸರ್, ಲೋಕಲ್ ತಳಿನೇ ಬೆಳಿತೀನಿ ಸರ್. ನನ್ನ ಕಡೆ 4 ವೆರೈಟಿ ತಳಿ ಇದಾವೆ ಸರ್, ಅದನ್ನೇ ಬೆಳಿತೀನಿ. ಇಲ್ಲಿ ಪೂನಮ್ ಫೇಮಸ್ ಸರ್, ಶಂಕರ್ ಪೂನಮ್ಮು, ಆಮೇಲೆ ಇಲ್ಲೇ ಲೋಕಲ್ ತಳಿ ಸರ್ ಸೋನಾ ಮಸೂರಿ ಅಂತ, ಆಮೇಲೆ ಜೀರಾ ಅಮ್ಮನ್, ಆಮೇಲೆ ಶುಭಾಂಗಿ ಅಂತ ಬರುತ್ತೆ, ಆ ತಳಿಯನ್ನು ಬೆಳಿತೇನೆ ಸರ್. ಯಾವ್ದಕ್ಕೆ ಬೇಡಿಕೆ ಜಾಸ್ತಿ? ಜೀರಾಕ್ಕೆ ಜಾಸ್ತಿ ಇದೆ ಸರ್, ಸೋನಾ ಮಸೂರಿ ಮತ್ತು ಜೀರಾಕ್ಕೆ. ಪೂನಮಿಗೆ ಅಷ್ಟಿಲ್ಲ, ಆದರೂ ಲೋಕಲ್ ತಳಿ ಅಂತ ಅದೊಂದು ಸ್ವಲ್ಪ ಬೆಳಿತೀನಿ. ಅದ್ರಾಗ ಔಷಧಿ ಗುಣ ಇದೆ ಹಂಗೆ ಹೇಳ್ತಿರ್ತಾರೆ, ಯಾವ್ದಾರ ಕರೆ ಇದೆಯಾ? ಪೂನಮಿಗೆ ಇದೆ ಸರ್, ಪೂನಮಿಗೆ ಔಷಧಿ ಗುಣ ಇದೆ. ಏನು ಔಷಧಿ ಗುಣ ಅದು? ಔಷಧಿ ಗುಣ ಅಂದ್ರೆ ಸರ್, ಅದರಲ್ಲಿ ಶುಗರ್ ಪ್ರಮಾಣ ಕಮ್ಮಿ ಇದೆ ಅಂತ ತೆಲಂಗಾಣ ಯೂನಿವರ್ಸಿಟಿ ಅವರು ಬಿಡುಗಡೆ ಮಾಡಿದಾಗ ಹೇಳಿದ್ರು ಸರ್. ಅದನ್ನ ಈಗ ತಳಿ ಸಿಗ್ತಾ ಇಲ್ಲ ಸರ್, ಬಹಳ ವರ್ಷದ ಹಿಂದ್ಗಡೆನೆ. ಹಂಗಾಗಿ ಶುಗರ್ ಇದ್ದವರು ಅದನ್ನ ತಿನ್ಬೋದು? ತಿನ್ಬೋದು ಸರ್. ಡಾಕ್ಟರ್ ಹೇಳ್ತಾರೆ ಅನ್ನ ಊಟ ಮಾಡಬಾರ್ದು, ರೊಟ್ಟಿ ತಿನ್ರಿ ಅಂತ ಶುಗರ್ ಇದ್ದವರಿಗೆ. ಅದನ್ನ ಇದು ಅನ್ನ ಊಟ ಮಾಡಬಹುದು ಸರ್. ಪೂನಮಕ್ಕೆ ಒಟ್ಟಾರೆ ಏನ್ ಹೇಳ್ತೀರಿ? ನಿಮ್ಮ ಸುತ್ತಮುತ್ತ ಯುವ ರೈತರು ಅಷ್ಟೊಂದು ತೊಡಗಿಸ್ಕೊಳ್ತಾ ಇಲ್ಲ ಜಗಲ್ಪೇಟೆಯಲ್ಲಿ, ಮತ್ತೆ ಬರೀ ಕಬ್ಬು ಬೆಳೆದೆ ಬರೀ ಭತ್ತ ಬೆಳೆದೆ ಹಿಂಗೆ ಇದ್ದಾರೆ, ಮತ್ತೆ ಉಳಿದ ಟೈಮಲ್ಲಿ ಬೇರೆ ಕಡೆ ಕೂಲಿಗೆ ಹೋಗೋದು, ಗೋವಾಕ್ಕೆ ಹೋಗೋದು, ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ಕೃಷಿ ಒಳಗೆ ಒಂದು ಸ್ವಲ್ಪ ಮನಸ್ಸು ಹಾಕಿ, ಒಂದು ಸ್ವಲ್ಪ ಬಂಡವಾಳ ಹಾಕಿ ನಾವು ಏನಾದರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಅನಿಸುತ್ತ ಅಂತ ಅನಿಸುತ್ತೆ. ಆದರೆ ಈಗ ಈಗ ಇತ್ತಿತ್ತಲಾಗಿ ಏನಾಗಿದೆ, ಪಟ್ಟ ಝಟ್ಪಟ್ಟ ದುಡಿ ಸಿಗ್ಬೇಕಂದ್ರೆ ಅವೆಲ್ಲ ಗೋವಾಕ್ಕೆ ಅದಕ್ಕೆಲ್ಲ ಕೆಲಸ ಹೋಗ್ತಾರೆ. ಆದರೂ ಭಾಳಷ್ಟು ಇತ್ತಿತ್ತಲಾಗಿ, ಮೊದಲೆಲ್ಲ ಹೋಗ್ತಿದ್ರು, ಆದರೆ ಇತ್ತಿತ್ತಲಾಗಿ ಭಾಳಷ್ಟು ಯುವಕರು ಕೃಷಿಯಲ್ಲಿ ತೊಡಗಿದ್ದಾರೆ, ಬೇರೆ ಬೇರೆ ಬೆಳೆಯನ್ನು ಬೆಳೀತಾ ಇದ್ದಾರೆ. ಈಗ ಬೆಳೀತಾ ಇದ್ದಾರೆ ಇತ್ತಿತ್ತಲ್ಲ. ಮೊದಲೆಲ್ಲ ಗೋವಾಕ್ಕೆ ಕೆಲಸಕ್ಕೆ ಹೋಗೋದು, ಒಂದ್ಸಲ ಭತ್ತ ಬೆಳೆದ ಕಟಾವು ಆದ ಕೂಡಲೇ ಗೋವಾಕ್ಕೆ ಹೋದವರು ಮುಂದಿನ ಸಲ ಮುಂಗಾರು ಮಳೆ ಸ್ಟಾರ್ಟ್ ಆದಾಗೆ ಮತ್ತೆ ಊರ ಕಡೆ ಬರೋದು, ಹಿಂಗೆ ಪದ್ಧತಿ. ಆದರೆ ಈಗಿಲ್ಲ, ಈಗ ಸ್ವಲ್ಪ ಚೇಂಜ್ ಆಗಿದೆ, ಕೈ ಹಿಡಿದಿದೆ ಕೃಷಿ, ಕೃಷಿ ಕೈ ಹಿಡಿದಿದೆ. ಒಳ್ಳೆಯದು. ಇಷ್ಟೆಲ್ಲ ನೀವು ಒಬ್ಬ ಕೃಷಿ ಇಲಾಖೆಯಲ್ಲಿ ಅನುಗಾರರಾಗಿ ಅಲ್ಲಿ ಅನುಭವ ಪಡ್ಕೊಂಡು ನಿಮ್ಮ ಹೊಲದಲ್ಲಿ ಪ್ರಯೋಗ ಮಾಡಿ ಏನೆಲ್ಲ ಸಾಧ್ಯತೆಗಳು ಇದಾವೆ, ಮತ್ತು ಕಡಿಮೆ ಖರ್ಚಿನೊಳಗೆ ಉತ್ಕೃಷ್ಟವಾಗಿ ಬೆಳೀಲಿಕ್ಕೆ ಏನೆಲ್ಲ ಸಾಧ್ಯತೆ ಇದೆ, ಮತ್ತು ನಮ್ಮ ಸ್ಥಳೀಯವಾಗಿ ಸಿಗ್ತಕ್ಕಂಥ ಸಂಪನ್ಮೂಲಗಳನ್ನು ಕೂಡ ಹೇಗೆ ಬಳಸ್ಕೋಬೋದು ಅನ್ನೋಂಥ ನಿಟ್ಟಿನೊಳಗೆ ಮಾತಾಡಿದ್ರಿ. ತುಕಾರಾಮ್ ಧನ್ಯವಾದ, ನಮಸ್ಕಾರ. ನಮಸ್ಕಾರ ಸರ್. ಕೃಷಿ ಬದುಕಿನ ಅನುಭವಗಳನ್ನು ಹಂಚಿಕೊಂಡವರು ಜೋಯ್ಡಾದ ರೈತರಾದ ತುಕಾರಾಮ್ ಬೇವಾ ಗವಸ್, ಸಂದರ್ಶಕರು ಎಚ್ಬಿ ರಾಮಡಗಿ. ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ, ಪ್ಲಾಸ್ಟಿಕ್ ಬಾಟಲಿಗಳಲ್ಲಿ ತರಕಾರಿ ಬೇಸಾಯ ಕುರಿತು, ಶಿರಸಿ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ತರಕಾರಿ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿರುವ ಡಾ ಶಿವಾನಂದ್ ಹೊಂಗಲ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈಗ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಶಿವಾನಂದ್ ಹೊಂಗಲ್ ಅವರಿದ್ದಾರೆ. ಇವರು ನಮ್ಮ ಶಿರಸಿಯಲ್ಲಿರ್ತಕ್ಕಂಥ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಈ ತರಕಾರಿ ಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಪ್ಲಾಸ್ಟಿಕ್ ಬಾಟ್ಲ್ ಇರ್ತಾವಲ್ಲ, ಅವುಗಳನ್ನು ಎಲ್ಲೆಲ್ಲೋ ಬಿಸಾಡ್ತಾ ಇರ್ತಾರೆ. ಅವು ಬಿಸಾಡೋದಕ್ಕಿಂತ ಅವುಗಳನ್ನು ಬಳಸಿಕೊಂಡು ಅದರಲ್ಲಿ ತರಕಾರಿ ಬೆಳಿಬಹುದು ಅನ್ನುವಂಥ ಪ್ರಯೋಗ ಮಾಡಿದ್ದಾರೆ, ಮತ್ತು ಯಶಸ್ವಿಯಾಗಿ ಎಲ್ಲ ರೈತರು ಅವುಗಳನ್ನು ಅನೇಕ ಕಡೆಗೆ ಅಳವಡಿಸ್ಕೊಳ್ತಾ ಇದ್ದಾರೆ. ಏನಿದು ಈ ರೀತಿ ಮಾಡಬೇಕಾದ್ರೆ ಏನೇನು ಕ್ರಮಗಳು, ಇದು ಎಷ್ಟು ವೈಜ್ಞಾನಿಕ, ಯಾರ್ಯಾರು ಬೆಳಿಬಹುದು, ಎಂಥ ತರಕಾರಿಗಳನ್ನು ಬೆಳಿಬಹುದು, ಈ ಎಲ್ಲ ವಿಷಯವನ್ನು ತಿಳಿಸ್ತಾರೆ. ನಮಸ್ಕಾರ ಡಾಕ್ಟರ್ ಶಿವಾನಂದ್ ಬಂಗಲ್ ಅವರು. ನಮಸ್ಕಾರ ಸರ್. ಈ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ತರಕಾರಿ ಬೆಳೆಯೋದು ಇದು ಒಂದು ಹೊಸ ಚಿಂತನೆ, ನೀವು ಮಾಡಿದ್ದ? ಹೌದು, ಅದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ಈಗ ಸಾಮಾನ್ಯವಾಗಿ ನೀವೆಲ್ಲ ನೋಡಿರ್ತೀರ, ಈಗ ರೋಡ್ ಸೈಡು ಅಲ್ಲಿ ಇಲ್ಲಿ ಸುಮಾರು ಫಂಕ್ಷನ್ಗಳಿಗೆ, ಮದುವೆ ಆಗ್ಬೋದು, ಕಾಲೇಜಿಂದು ಬೇರೆ ಬೇರೆ ಆಫೀಸ್ ಫಂಕ್ಷನ್ಸ್ ಆಗಲಿ, ಸಾವಿರಾರು ಬಾಟ್ಲ್ಗಳು ಇವತ್ತು ರೋಡ್ ಅಲ್ಲಿ. ಈಗ ಮೊನ್ನೆ ಮಳೆಗೆ ಸುಮಾರಷ್ಟು ನದಿಯಲ್ಲಿ ಸೈಡ್ ಬಂದಿದ್ದು ನೋಡಿದ್ರೆ ನಿಜವಾಗ್ಲೂ ಆತಂಕ ಆಗುವಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಇದೀವಿ. ಈಗ ಪ್ಲಾಸ್ಟಿಕ್ ಅನ್ನು ಯಥೇಚ್ಛವಾಗಿ ನಮ್ಮ ದೇಶದಲ್ಲಿ ಬಳಸ್ತಾ ಇದ್ದಾರೆ. ಇದನ್ನ ನಾನು ಈ ತರಕಾರಿ ಬೆಳಿಲಿಕ್ಕೆ ಹೇಗೆ ಪ್ರಾರಂಭ ಮಾಡುವಂತ ಒಂದು ಐಡಿಯಾ ಹೆಂಗ್ ಬಂತು ಅಂತ ಹೇಳ್ಬೇಕಂತಂದ್ರೆ, ಕಳೆದ ವರ್ಷ ನಾನು ಒಂದು ತರಬೇತಿಗಾಗಿ ಇಸ್ರೇಲ್ಗೆ ಹೋಗಿದ್ದೆ. ಅಲ್ಲಿ ಒಬ್ಬ ರೈತರ ಮನೆಯಲ್ಲಿ ಈ ಒಂದು ವೇಸ್ಟ್ ಬಾಟಲ್ಸ್ ಏನಿರ್ತದಲ್ಲ, ಅನುಪಯುಕ್ತ ಬಾಟಲ್ಗಳನ್ನ, ಅದರಲ್ಲಿ ಅಲಂಕಾರಿಕ ಸಸಿಗಳನ್ನ ಬೆಳೆದಿದ್ದನ್ನ ನೋಡಿದೆ. ಸೊ ವಾಪಸ್ ನಾನು ಇಲ್ಲಿ ನಮ್ಮ ಮಹಾವಿದ್ಯಾಲಯಕ್ಕೆ ಬಂದಾಗ ನಮ್ಮಲ್ಲೂ ಕೂಡ ಸಾಕಷ್ಟು ಒಂದು ಅನುಪಯುಕ್ತ ಬಾಟಲ್ಗಳಲ್ಲೆಲ್ಲ ಬಿದ್ದಿದ್ವು. ಹಾಗಾಗಿ ವಿದ್ಯಾರ್ಥಿಗಳನ್ನ ಕರೆಸಿ ಇವುಗಳಲ್ಲಿ ನಾವು ಯಾಕೆ ತರಕಾರಿಗಳನ್ನ ಬೆಳಿಬಾರ್ದು ಅಂತ ಅವ್ರಿಗೆಲ್ಲ ಒಂದು ಮಾರ್ಗದರ್ಶನ ಹೇಳಿದಾಗ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಒಂದು ಮುತುವರ್ಜಿ ವಹಿಸಿ ಎಲ್ಲರೂ ಆಕ್ಟಿವ್ ಆಗಿ ಅವುಗಳನ್ನ ಸಾಕಷ್ಟು, ಈಗ ನಮ್ಮ ಮಹಾವಿದ್ಯಾಲಯದಲ್ಲಿ ಸುಮಾರು ಒಂದು 700 ವೇಸ್ಟ್ ಬಾಟ್ಲ್ಗಳನ್ನ ಇವತ್ತು ಎಲ್ಲ ಕಡೆಯಿಂದ ಕಲೆಕ್ಟ್ ಮಾಡ್ಕೊಂಡು ಬಂದು ಅದರಲ್ಲಿ ಸಾಕಷ್ಟು ವೆಜಿಟೇಬಲ್ಸ್ಗಳನ್ನ, ಒಂದಷ್ಟು ಸೂಕ್ತವಾಗಿ ಅದಕ್ಕೆ ಹೊಂದ್ಕೊಳ್ತಕ್ಕಂಥ ತರಕಾರಿಗಳನ್ನ ಬೆಳೆದು ಯಶಸ್ವಿ ಆಗಿದ್ದಾರೆ. ಸೊ ಈ ಬಾಟ್ಲ್ ಒಳಗೆ ಈ ಹಿಂದೆ ನಾವು ಪಾಟ್ ಅಲ್ಲಿ ಬೆಳೀತಾ ಇದ್ವಿ, ಈ ಬಾಟ್ಲಲ್ಲಿ ಮಣ್ಣು ಅದೇ ರೀತಿ ತುಂಬುವುದು, ಯಾವ್ಯಾವ ರೀತಿ ಅದು? ಇಲ್ಲ, ಈ ಇದರಲ್ಲಿ ನಾವು ಮಣ್ಣನ್ನ ತುಂಬೋದು, ಬಟ್ ಅಷ್ಟೊಂದು ಈಗ ನಾವು ಅದನ್ನ ಬಾಟ್ಲ್ಗಳನ್ನ ನೇತು ಹಾಕೋದ್ರಿಂದ ಮನೆಗಳಲ್ಲಿ ಅಥವಾ ಬೇರೆ ಬೇರೆ ಗೋಡೆಗಳಿಗೆ ಅವನ್ನ ನೇತು ಹಾಕೋದ್ರಿಂದ ಅಷ್ಟೊಂದು ತೂಕ ತಡ್ಕೊಳ್ಳುವಷ್ಟು ಶಕ್ತಿ ಆ ಒಂದು ದಾರಕ್ಕಾಗ್ಲಿ ಬಾಟ್ಲಿಗೆ ಇರೋದಿಲ್ಲ. ಹಾಗಾಗಿ ನಾವು ಈ ತೆಂಗಿನ ನಾರಿನ ಪುಡಿ ಅಂತಲ್ಲ, ಕೋಕೋಪಿಟ್ ಮಾರ್ಕೆಟಲ್ಲಿ ಸಿಗ್ತದೆ ಅದು, ಅದನ್ನೇ ಹೆಚ್ಚಾಗಿ ನಾವು ಅದಕ್ಕೆ ಬಳಸ್ತೀವಿ. ಅದು ನೀರನ್ನು ಹೆಚ್ಚಾಗಿ ಹಿಡಿದುಕೊಳ್ತದೆ ಮತ್ತೆ ತೂಕ ಕಡಿಮೆ ಇರ್ತದೆ, ಲೈಟ್ ವೇಟ್ ಇರ್ತದೆ, ಹಂಗಾಗಿ ಅದನ್ನ ನಾವು ಅದಕ್ಕೆ ಬಳಸ್ತೀವಿ. ಅದನ್ನ ಬೆಳೆಸಿದಾಗ ಬೆಳೆಗಳಿಗೆ ಪೋಷಕಾಂಶಗಳು ಅಷ್ಟರ ಮೂಲಕ ಮಾತ್ರ ಸಿಗಕ್ಕೆ ಸಾಧ್ಯನಾ? ಇಲ್ಲ, ಹಂಗೆ ಸಿಗೋದಿಲ್ಲ. ಬಟ್ ನಾವೇನು ಮಾಡ್ತೀವಿ, ಆ ಕೋಕೋನಟ್ ಕೋಕೋಪೀಟನ್ನು ಹಾಕುವಂಥ ಹಂತದಲ್ಲಿ ಒಂದಷ್ಟು ಅದರ ಜೊತೆಗೆ ವರ್ಮಿ ಕಂಪೋಸ್ಟು, ಆಮೇಲೆ ಬೇವಿನ ಹಿಂಡಿ, ಅವುಗಳನ್ನು ಅದಕ್ಕೆ ಒದಗಿಸಿರ್ತೀವಿ. ಜೊತೆಗೆ ರೋಗ ಮತ್ತು ಕೀಟಗಳ ಹತೋಟಿಗಾಗಿ ಒಂದಷ್ಟು ಟ್ರೈಕೋಡರ್ಮ ಜೈವಿಕ ಶಿಲೀಂಧ್ರನಾಶಕಗಳು ಏನಿದ್ದಾವೆ ಅದನ್ನು ಅದರ ಜೊತೆಗೆ ಮಿಶ್ರಣ ಮಾಡಿ ಹಾಕೋದ್ರಿಂದ ರೋಗಗಳ ಮತ್ತು ಕೀಟಗಳನ್ನು ಹತೋಟಿ ಮಾಡ್ಬೋದು, ಜೊತೆಗೆ ಒಂದಷ್ಟು ಪೋಷಕಾಂಶಗಳನ್ನು ಒದಗಿಸ್ಬೋದು. ಬಟ್ ಅದಷ್ಟೇ ಸಾಕಾಗೋದಿಲ್ಲ. ಪೋಷಕಾಂಶ ಬೆಳೆಯುವಂಥ ಹಂತದಲ್ಲಿ ಒಂದೆರಡು ಬಾರಿ ಈ ಸಾವಯವ ಪದಾರ್ಥಗಳೇನಿದ್ದಾವೆ, ಈ ಬಯೋ ಮಿಕ್ಸು ಅದು ಇದು ಸಿಗ್ತದೆ ಮಾರ್ಕೆಟಲ್ಲಿ, ಅದನ್ನು ಬಳಸ್ತೀವಿ. ಅಂದರೆ ರೋಗನೂ ತಡೆಗಟ್ಟಬೇಕು, ಪೋಷಕಾಂಶಗಳು ಲಭ್ಯ ಆಗಬೇಕು. ಖಂಡಿತವಾಗ್ಲಿ ರೋಗದ ಸಮಸ್ಯೆ ಇದು, ಯಾಕಂದ್ರೆ ನಾವು ಅಲ್ಪಾವಧಿ ಬೆಳೆಗಳನ್ನ ಇಲ್ಲಿ ಬೆಳಿತೀವಿ. ಈಗ ಎಲ್ಲಾ ತರಕಾರಿಗಳು ಈ ಒಂದು ಬಾಟ್ಲ್ ಕೃಷಿಗೆ, ಬಾಟ್ಲಿಯಲ್ಲಿ ಬೆಳಿಲಿಕ್ಕೆ ಸೂಕ್ತ ಆಗೋದಿಲ್ಲ. ಸಾಮಾನ್ಯವಾಗಿ ಈ ಸೊಪ್ಪಿನ ತರಕಾರಿಗಳಾದ ಪಾಲಕ್ ಆಗ್ಬೋದು, ಆಮೇಲೆ ದಂಟಿನ ಇದು ಹರವೆ ಸೊಪ್ಪು ಆಗ್ಬೋದು, ಕೊತ್ತಂಬರಿ ಸೊಪ್ಪು ಆಗ್ಬೋದು, ಈ ರೀತಿಯಾದ ಒಂದಷ್ಟು ಮೆಂತ್ಯ ಸೊಪ್ಪು ಆಗ್ಬೋದು, ಸಬ್ಬಸಿಗೆ ಆಗ್ಬೋದು, ಈ ರೀತಿಯಾದ ತರಕಾರಿಗಳನ್ನ ಅದರಲ್ಲಿ ಬಳಸ್ಬೋದು, ಸೂಕ್ತವಾಗಿರ್ತವೆ. ಜೊತೆಗೆ ಒಂದಷ್ಟು ಈ ಬೇರು ಮತ್ತು ರೂಟ್ ಅಂಡ್ ಬಲ್ಬ್ ವೆಜಿಟೇಬಲ್ ಅನ್ಸಿವಲ್ಲ, ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ, ಕೆಲವೊಂದು ಈ ಮೂಲಂಗಿ, ಕ್ಯಾರೆಟ್ ಅವುಗಳನ್ನು ಕೂಡ ನಾವು ಬೆಳಿಬೇಕು. ಬಟ್ ಅದನ್ನ ಬೆಳಿಬೇಕು ಅಂದ್ರೆ ಬಾಟ್ಲಿನ ಒಂದು ಓರಿಯೆಂಟೇಶನ್ ಇದೆ, ಅದನ್ನ ಹೇಗೆ ಇಡ್ತೀವಿ ಅನ್ನೋದು ಬಹಳ ಮುಖ್ಯ. ಲಂಬವಾಗಿ ಇಟ್ಕೊಂಡು ಆ ಒಂದು ಗೆಡ್ಡೆ ತರಕಾರಿಗಳನ್ನ ಬೆಳಿಬಹುದು. ಈ ಸೊಪ್ಪಿನ ತರಕಾರಿಗಾದ್ರೆ ಅದನ್ನ ನಾವು ಹಾರಿಜಾಂಟಲ್ ಆಗಿ ಬಾಟ್ಲ್ಗಳನ್ನ ಅದಕ್ಕೆ ಹೊಂದಿಸಿ ಆ ತರ ಬೆಳೆಯುವಂತದ್ದು ಸೂಕ್ತ. ಇದರಲ್ಲಿ ಹೇಗೆ ಕಟ್ ಮಾಡೋದು, ಯಾವ ರೀತಿ ಒಂದು ಕಲ್ಪನೆ? ಕಲ್ಪನೆ ಅಂತಂದ್ರೆ ಮೊದಲೇ ಇದರಲ್ಲಿ ಮೊದಲನೇ ಸ್ಟೆಪ್ ಅಂತಂದ್ರೆ ಬಾಟ್ಲ್ಗಳನ್ನ ಆಯ್ಕೆ ಮಾಡ್ಕೊಂಡು ಬರೋದು. ಬಾಟ್ಲ್ ಆಯ್ಕೆಗಳನ್ನ ತುಂಬಾ ಮುಖ್ಯ ಆಗ್ತದೆ ಇಲ್ಲಿ. ಎಲ್ಲಾ ಬಾಟ್ಲ್ಗಳು ಸೂಕ್ತ ಆಗೋದಿಲ್ಲ. ನಾವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಬಾಟ್ಲ್ಗಳು ಆದಷ್ಟು ಸದೃಢವಾಗಿರ್ಬೇಕು, ಒಂದಷ್ಟು ಸ್ಟ್ರೆಂತ್ ಅವುಗಳಲ್ಲಿ ಇರ್ಬೇಕು, ಗಟ್ಟಿಯಾಗಿರ್ಬೇಕು. ಈ ಸಾಫ್ಟ್ ಡ್ರಿಂಕ್ಸ್ ಬಾಟಲ್ಸ್ ಎಲ್ಲ ಸಿಗ್ತದಲ್ಲ, ಸೆವೆನ್ ಅಪ್, ಸ್ಪ್ರೈಟು, ಅವು ಹೆಚ್ಚು ಸೂಕ್ತ, ಭಾಳ ದಿನಗಳವರೆಗೂ ಬಾಳಿಕೆ ಬರ್ತದೆ. ಮತ್ತು ಅವುಗಳಲ್ಲಿ ಆ ಒಂದು ತೂಕವನ್ನ ಹಿಡಿದಿಟ್ಕೊಳ್ತಕ್ಕಂಥ ಒಂದಷ್ಟು ಶಕ್ತಿ ಇರ್ತದೆ. ಆ ಥರ ಬಾಟ್ಲ್ಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು. ಆಯ್ಕೆ ಮಾಡ್ಕೊಂಡ ನಂತರದಲ್ಲಿ ಅವುಗಳನ್ನ ಸ್ವಚ್ಛವಾಗಿ ತೊಳೆದು ಬೇರೆ ಬೇರೆ ಶೇಪಲ್ಲಿ ನಾವು ಕಟ್ ಮಾಡ್ತೀವಿ. ನಾನು ಆಗ್ಲೇ ಹೇಳ್ದಂಗೆ ಸೊಪ್ಪಿಗಾದ್ರೆ ಹಾರಿಜೆಂಟಲ್ ಆಗಿ ಕಟ್ ಮಾಡ್ತೀವಿ, ಅದೇ ಈ ಬೇರು ಮತ್ತು ಗೆಡ್ಡೆ ಜಾತಿಯ ತರಕಾರಿಗಳಿಗಾದ್ರೆ ಉದ್ದುದ್ದವಾಗಿ ಅವನ್ನ ಕಟ್ ಮಾಡಿ ಅದರಲ್ಲಿ ಒಂದಷ್ಟು ನೀರು ಬಸಿದು ಹೋಗ್ಲಿಕ್ಕೆ ಒಂದಷ್ಟು ಡ್ರೈನೇಜ್ ಹೋಲ್ಸ್ಗಳನ್ನು ಮಾಡ್ಕೊಳ್ತೀವಿ. ನಂತರ ಅದರಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಮಣ್ಣನ್ನು ನಾವು ಬಳಸೋದಿಲ್ಲ, ಕೋಕೋಪೀಟನ್ನು ಬಳಸ್ತೀವಿ. ಅದರಲ್ಲಿ ಅದನ್ನು ಫಿಲ್ ಮಾಡಿ ನಂತರ ಒಂದಷ್ಟು ನೈಲಾನ್ ಥ್ರೆಡ್ಡಿಂದ ಆ ಕಡೆ ಈ ಕಡೆ ಎರಡನ್ನು ಕಟ್ಕೊಂಡು ಅದನ್ನು ಜಾಗ ಎಲ್ಲಿರ್ತದೋ ಅಲ್ಲಿ ನೇತು ಹಾಕೊಳ್ಳುವಂಥದ್ದು ಮಾಡ್ಬೋದು. ಯಾಕೆ ನೇತು ಹಾಕಬೇಕು? ಕೆಳಗಡೆನೂ ಇಡ್ಬೋದು. ನೇತು ಯಾಕೆ ಹಾಕಬೇಕು ಅಂತಂದರೆ, ಈಗ ಮೊದಲೆಲ್ಲ ನಾವು ತರಕಾರಿ ಬೆಳಿಲಿಕ್ಕೆ ಹೇಗೆ ನಮ್ಗೆ ಬೇಕಾಗಿರ್ತಕ್ಕಂಥ ತರಕಾರಿ ನಾವೇ ಬೆಳ್ಕೊಳ್ಬೇಕಂದ್ರೆ ಏನು ಮಾಡಬೇಕು ಅಂತೆಲ್ಲ ಕೇಳ್ಕೊಳ್ಳಿಕ್ಕೆ ಬಂದಾಗ ಟೆರೆಸ್ ಮೇಲೆ ಬೆಳೀರಿ, ಮನೆ ಹಿತ್ತಲಲ್ಲಿ ಬೆಳೀರಿ ಅಂತ ಹೇಳ್ತಾ ಇದ್ವಿ. ಬಟ್ ಇವಾಗ ತಮಗೆ ಗೊತ್ತಿದ್ದಂಗೆ ಎಲ್ಲ ಅಪಾರ್ಟ್ಮೆಂಟ್ ಯುಗ, ಈಗ ಬೆಳಿಲಿಕ್ಕೆ ಜಾಗನೇ ಇರೋದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಅಪಾರ್ಟ್ಮೆಂಟಲ್ಲಿ ನಮಗೆ ಗೋಡೆಗಳು ಅದು ಮಾತ್ರ ಲಭ್ಯ ಇರ್ತದೆ. ಸೊ ಆ ಗೋಡೆಗಳಲ್ಲಿ ಇರ್ತಕ್ಕಂಥ ಗೋಡೆನ ಸಂಪೂರ್ಣವಾಗಿ ಉಪಯೋಗಿಸ್ಲಿಕ್ಕೆ ಇದನ್ನ ನೇತು ಹಾಕಬೇಕು ಅಂತ ಹೇಳ್ತೀವಿ. ಕೆಳಗಡೆ ಇಟ್ಟುನೂ ಕೂಡ ಬೆಳಿಬೋದು, ಬಟ್ ಅಷ್ಟೊಂದು ಜಾಗದ ಲಭ್ಯತೆ ಇಲ್ಲದೆ ಇರೋದ್ರಿಂದ ಅದನ್ನ ಲಂಬವಾಗಿ ನೇತು ಹಾಕಿ ಬೆಳಿಬೋದು. ಗೋಡೆ ಆಗ್ಬೋದು, ಕಂಬ ಆಗ್ಬೋದು, ನಿಮ್ಮ ಮನೆಯಲ್ಲಿ ಯಾವ್ಯಾವ ರೀತಿಯಾದ ಗಾಳಿ ಮತ್ತು ಬೆಳಕು ಬರ್ತಕ್ಕಂಥ ಜಾಗದಲ್ಲಿ ಏನಿರ್ತದೋ ಅದರ ಮೇಲೆ ಇವನ್ನ ಬೆಳಿಬೋದು. ಈಗ ನಮ್ಮಲ್ಲಿ ನಾವೊಂದು ಬೇರೆ ಬೇರೆ ಸ್ಟ್ರಕ್ಚರ್ಗಳನ್ನ ಮಾಡ್ಕೊಂಡಿದ್ದೀವಿ, ನೀವು ನೋಡಿರ್ಬೋದು. ಇಲ್ಲಿ ಒಂದು ಪಿರಮಿಡ್ ಗಾರ್ಡನ್ ಅಂತ ಮಾಡಿದ್ದೀವಿ, ಅದು 4x4 ಅಡಿ ಅಗಲ ಇದೆ, ಅಗಲ ಮತ್ತೆ ಉದ್ದ. ಅಷ್ಟರಲ್ಲೇ ಸುಮಾರು 150 ಬಾಟ್ಲ್ಗಳನ್ನು ನಾವು ಅದರಲ್ಲಿ ಹಾಕಿದ್ದೀವಿ. ಆ 150 ಬಾಟ್ಲಲ್ಲಿ ಒಂದು 2-3 ಜನ ಇರತಕ್ಕಂಥ ಕುಟುಂಬಕ್ಕೆ ವರ್ಷ ಪೂರ್ತಿ ಎಷ್ಟು ಸೊಪ್ಪು ಬೇಕೋ ಅದೆಲ್ಲವನ್ನೂ ಅದರಲ್ಲಿ ಬೆಳ್ಕೊಳ್ಬಹುದು. ಹೌದು, ಖಂಡಿತ. ಈಗ ಯಾವುದೇ ಸೊಪ್ಪಾಗಲಿ ತರಕಾರಿ ಆಗಲಿ ಅವಕ್ಕೆ ಒಂದು ಹಂತದ ಬಿಸಿಲು ಬೇಕು ಅಂತ ಹೇಳ್ತೀವಿ. ಹಾಗಾಗಿ ನಾವು ಈ ಟೆರೆಸ್ ಗಾರ್ಡನ್ ಅದು ಇದು ಜಾಗ ಇಲ್ಲದಕ್ಕಾಗಿ ಬೆಳೀತಾ ಇದ್ದೀವಿ. ಈಗ ಅಪಾರ್ಟ್ಮೆಂಟಲ್ಲಿ ಬೆಳಿತೀವಿ ಅಂತ ಹೇಳಿದ್ರು ಕೂಡ ಅದಕ್ಕೊಂದು ಸ್ವಲ್ಪ ಬಿಸಿಲು ಬೆಳೆದಿಂಗಳು ಇಂಥವು ಅಂತೀವಲ್ಲ, ಅದಕ್ಕೆ ಬೇಕಂಥ ವಾತಾವರಣ, ಮತ್ತೆ ಅದು ಏನಾರ ನೀರು ಹಾಕಿದ್ವಿ ಅದಕ್ಕೆ ಕೆಳಗೆ ಸೂರಿ ಅಲ್ಲೆಲ್ಲ ಗಲೀಜು ಮಾಡೋದು ಹಂಗೆಲ್ಲನೂ ಆಗಬಾರ್ದು, ಇಂಥವೆಲ್ಲನೂ ಇರುತ್ತೆ. ಹೇಗೆ ಮಾಡಬಹುದು? ಖಂಡಿತವಾಗ್ಲೂ ನೀವು ಹೇಳ್ದಂಗೆ ಗಲೀಜ್ ಆಗಬಾರ್ದು ಅಂತಂದ್ರೆ ನಾವೀಗ ಕೋಕೋ ಪಿಟ್ ಅನ್ನ ಬಳಸೋದ್ರಿಂದ ಎಷ್ಟು ಬೇಕು ಅಷ್ಟನ್ನೇ ನೀರು ಕೊಡ್ತೀವಿ, ಮತ್ತೆ ಅದ್ರ ಹೆಚ್ಚು ನೀರು ಹಿಡ್ಕೊಳ್ಳುವಂತ ಒಂದು ಶಕ್ತಿ ಅದರಲ್ಲಿ ಇರೋದ್ರಿಂದ ಸುಮಾರು 3 ರಿಂದ 4 ದಿನಕ್ಕೆ ಒಂದ್ಸತಿ ಮಾತ್ರ ನಾವು ಅದಕ್ಕೆ ನೀರನ್ನ ಕೊಡ್ತೀವಿ. ಅದು ನೀರು ಅಂತಂದ್ರೆ ನಾವು ಈ ಗಣೇಶ್ ಪ್ರೇಯರ್ ಅಂತ ಇರ್ತದಲ್ಲ ಅದರಿಂದ ಸಿಂಪರಣೆ ಮಾಡ್ತೀವಿ. ಹೆಚ್ಚಿಗೆ ಸೋರಿ ಹೋಗುವಷ್ಟು ನೀರನ್ನ ನಾವು ಸಾಮಾನ್ಯವಾಗಿ ಅದರಲ್ಲಿ ಹಾಕೋದಿಲ್ಲ. ಹಾಕಿದ್ರು ಕೂಡ ನಾನು ನಿಮಗಾಗ್ಲೇ ಹೇಳಿದೆ ಬಾಟ್ಲಲ್ಲಿ ಡ್ರೈನೇಜ್ ಹೋಲ್ಸ್ ಮಾಡಿರ್ತೀವಿ ಅಂತ. ಆ ಹೆಚ್ಚಾದ ನೀರು ಮತ್ತೊಂದು ಬಾಟ್ಲಿಂದ ಕೆಳಗಡೆ ಇನ್ನೊಂದು ಬಾಟ್ಲಿಗೆ ಹೋಗೋ ತರ ವ್ಯವಸ್ಥೆಯನ್ನ ನಾವು ಮಾಡ್ಕೊಂಡ್ರೆ ಇನ್ನೂ ಸೂಕ್ತ ಅದು. ಆಮೇಲೆ ಗಾಳಿ ಬೆಳಕಿನ ಬಗ್ಗೆ ತಾವು ಹೇಳಿದ್ರಿ, ಈ ಬೇರೆ ಹಣ್ಣಿನ ತರಕಾರಿಗಳಿಗೆ ಹೋಲಿಕೆ ಮಾಡಿದ್ರೆ ಸೊಪ್ಪಿಗೆ ಅಷ್ಟೊಂದು ಬಿಸಿಲು ಮತ್ತೆ ಇದೇನು ಬೇಕಾಗುದಿಲ್ಲ, ಬಟ್ ಬೇಕು. ಹಾಗಾಗಿನೇ ಒಂದಷ್ಟು ಗಾಳಿ ಮತ್ತು ಬೆಳಕು ಬರುವಂತ ಜಾಗನ ನಾವು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಈ ಒಂದು ಲಂಬ ಬಾಟಲ್ ಗಾರ್ಡನ್ ಅನ್ನ ಮಾಡ್ಕೊಳ್ಳೋದು ತುಂಬಾ ಸೂಕ್ತ ಅಂತ ಹೇಳ್ತೀನಿ. ಗೊಬ್ಬರವನ್ನು ಕೊಡಬೇಕಾಗುತ್ತೆ ರಾಸಾಯನಿಕವನ್ನು? ನಾವು ಒಂದು 2 ಬಾರಿ ಈ ಬಯೋಮಿಕ್ಸ್ ಅನ್ನುವಂಥದ್ದು ಒಂದು ಆರ್ಗ್ಯಾನಿಕ್ ಇದನ್ನ ಸಿಂಪರಣೆ ಮಾಡಿದ್ವಿ. ಈಗ 20-25 ರಿಂದ ಕ್ರಾಪ್ ಆಗಿರೋದ್ರಿಂದ ನೀವೇನಾದ್ರೂ ವರ್ಮಿ ಕಂಪೋಸ್ಟ್ ಅನ್ನು ಆರಂಭದಲ್ಲೇ ಆ ಒಂದು ಕೋಕೋಪಿಟ್ ಜೊತೆಗೆ ಮಿಶ್ರಣ ಮಾಡಿದ್ದಲ್ಲಿ ಅದು ಇಲ್ದೇನು ಕೂಡ ಖಂಡಿತವಾಗ್ಲೂ ಬೆಳಿಬಹುದು. ಆದರೆ ಹೆಚ್ಚಿನ ಒಂದು ಗ್ರೋತ್ ಆಗಬೇಕು, ಬೆಳವಣಿಗೆ ಆಗಬೇಕು ಅಂದ್ರೆ ಒಂದು 2 ಬಾರಿ ನಾವು ಈ ಒಂದು ಫೋಲಿಯರ್ ಅಪ್ಲಿಕೇಶನ್ ಏನು ಸಿಂಪರಣೆ ಮಾಡ್ಬೇಕಲ್ಲ ಅದನ್ನ ಮಾಡಬಹುದು. ಕೆಲವರು ಈ 19 ಅಲನ್ ಸಿಗುತ್ತಲ್ಲ ಅದನ್ನು ಮಾಡ್ತಾರೆ, ಬಟ್ ಸಂಪೂರ್ಣವಾಗಿ ಆರ್ಗ್ಯಾನಿಕ್ ಬೇಕು ಅನ್ನೋರು ಆರ್ಗ್ಯಾನಿಕ್ ವಸ್ತುಗಳೇ ಇವತ್ತು ಮಾರ್ಕೆಟ್ ಅಲ್ಲಿ ಸಾಕಷ್ಟು ಸಿಗ್ತದೆ. ಅದನ್ನು ಕೂಡ ಬಳಸಿ ಅದಕ್ಕೆ ಬೇಕಾಗಿರತಕ್ಕಂತ ಪೋಷಕಾಂಶಗಳನ್ನ ನಾವು ಒದಗಿಸಬಹುದು. ಹುಲ್ಸಾಗಿ ಬೆಳೆಯುತ್ತಾ? ಖಂಡಿತವಾಗ್ಲೂ ಹುಲ್ಸಾಗಿ ಬೆಳೆಯುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ ಫೋಟೋಗ್ರಾಫ್ಸ್. ಇವಾಗ ಇಲ್ಲಿ ಯಾವುದು ಇದು ಸೀಸನ್ ಮುಗೀತು, ಯಾವ ಹಾಕಿಲ್ಲ ನಾವು, ತೀರಾ ಮಳೆ ಇರೋದ್ರಿಂದ ಕೆಲವೊಂದು ಇದಾಯ್ತು. ಬೆಳೆದಿರೋದನ್ನ ನಿಮಗೆ ತೋರಿಸ್ತೀನಿ. ತುಂಬಾನೇ ಚೆನ್ನಾಗಿ ಆ ಬಾಟ್ಲ್ ಅಲ್ಲಿ ತರಕಾರಿಗಳು ಬೆಳೀತವೆ. ನಾವು ರ್ಯಾಡಿಶ್ ಬೆಳೆದಿದ್ದೀವಿ, ಕ್ಯಾರೆಟ್ ಬೆಳೆದಿದ್ದೀವಿ, ಆಮೇಲೆ ಕೆಲವೊಂದು ವಿದೇಶಿ ತರಕಾರಿಗಳನ್ನು ಕೂಡ ಬೆಳೆದಿದ್ವಿ, ಪಾಕ್ ಚಾಯ್ ಅನ್ನುವಂಥದ್ದು, ಆಮೇಲೆ ಸೆಲರಿ ಅನ್ನುವಂಥದ್ದು, ಅದನ್ನು ಕೂಡ ನಾವು ಅದರಲ್ಲಿ ಬೆಳೆದಿದ್ವಿ. ಒಂದು ಫ್ಯಾಮಿಲಿಗೆ ಏನೇನು ಬೇಕು ಅಂತವೆಲ್ಲನೂ ನೋಡಿಕೊಂಡು ಎಂಥ ಬಾಟಲ್ ಬೇಕು, ಮತ್ತೆ ಇನ್ನು ಪ್ಲಾಸ್ಟಿಕ್ ಇನ್ನು ದೊಡ್ಡ ಏನಾದರೂ ವಸ್ತು ಇದ್ರೆ ಅದನ್ನು ಕೂಡ ಬಳಸಬಹುದು. ಖಂಡಿತವಾಗ್ಲೂ ಅವುಗಳನ್ನು ಕೂಡ ಬಳಸಬಹುದು. ಈಗ ನಾವು ಬೇರೆ ಬೇರೆ ಟೆರೆಸ್ ಗಾರ್ಡನ್ ಅಲ್ಲಿ ವೇಸ್ಟ್ ಬಕೆಟ್ಸ್ ಆಗ್ಬೋದು, ಈ ಬಣ್ಣದ ಪೇಂಟ್ ಬಾಕ್ಸಸ್ ಎಲ್ಲ ಇರ್ತದಲ್ಲ ಅದನ್ನಾಗ್ಬೋದು, ಆಮೇಲೆ ಎಣ್ಣೆ ಕ್ಯಾನ್ಗಳಲ್ಲಿ ಇರ್ತದೆ ಅದೆಲ್ಲನೂ ಕೂಡ ಬಳಸ್ಕೊಂಡು ನಾವು ಮಾಡಿದೀವಿ. ಆಮೇಲೆ ಕಟ್ಟಿಗೆ ಒಂದಷ್ಟು ವುಡನ್ ಪ್ಲ್ಯಾಂಕ್ಸ್ ತಗೊಂಡು ಅದ್ರ ಕೆಳಗಡೆ ಒಂದಷ್ಟು ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಿ ಅದರಲ್ಲೂ ಸೊಪ್ಪಿನ ತರಕಾರಿಗಳನ್ನ ಬೆಳೆದಿದ್ದೀವಿ. ಈಗ ಮನೇಲಿ ವರಾಂಡದಲ್ಲಿ ಒಂದಷ್ಟು ಜಾಗ ಇತ್ತು, ಅಲ್ಲಿ ಗಾಳಿ ಬೆಳಕು ಬರ್ತಾ ಇತ್ತು ಅಂದ್ರೆ ಖಂಡಿತವಾಗ್ಲೂ ಅಲ್ಲೂ ಕೂಡ ನಾವು ಉತ್ತಮವಾದಂತಹ ತರಕಾರಿಗಳನ್ನ ಬೆಳ್ಕೊಳ್ಬಹುದು. ಈಗ 3 ತಿಂಗಳು ಬೆಳೆ ಬೆಳೆದ್ರಿ ಅಥವಾ 2 ತಿಂಗಳು ಬೆಳೆ ಬೆಳೆದ್ರಿ, ಬೆಳೆದ ನಂತರ ಮುಗಿದ ಮೇಲೆ ಅದನ್ನ ಕಟಾವು ಮಾಡಿದ್ ಮುಗಿದ ಮೇಲೆ ಆ ಮಣ್ಣು ಒಗೆದು ಬಿಡುದು ಅಥವಾ ಅದರಲ್ಲಿ ಮತ್ತೆ ಹಾಕೋದು? ಇಲ್ಲ, ಅದು ತುಂಬಾ ಉತ್ತಮವಾದಂತ ಒಂದು ಪ್ರಶ್ನೆ ಕೇಳಿದ್ರಿ. ಆ ಕೋಕೋ ಪಿಟ್ಟನ್ನ ನಾವು ಮತ್ತೆ ಎಲ್ಲವನ್ನೂ ತೆಕ್ಕೊಳ್ತೀವಿ, ತೆಗೆದು ಮತ್ತೆ ಅದನ್ನ ಟ್ರೀಟ್ ಮಾಡಿ ನಾವು ಬಳಸ್ತೀವಿ. ಯಾಕಂತಂದ್ರೆ ಅದರಲ್ಲಿ ಇರತಕ್ಕಂತ ಪೋಷಕಾಂಶಗಳು ಸುಮಾರಷ್ಟು ಗಿಡಗಳು ಹೇರ್ಕೊಂಡಿರೋದ್ರಿಂದ ಅದನ್ನ ಮತ್ತೆ ಕೆಲವೊಂದು ಪೋಷಕಾಂಶಗಳ ಜೊತೆಗೆ ಅಂತಂದ್ರೆ ಈ ವರ್ಮಿ ಕಾಂಪೋಸ್ಟ್ ಆಗ್ಬೋದು, ಬೇವಿನ ಹಿಂಡಿ ಆಗ್ಬೋದು, ಮತ್ತೆ ಟ್ರೈಕೋಡರ್ಮ ಇವುಗಳ ಜೊತೆಗೆ ಅದನ್ನ ಮತ್ತೆ ಟ್ರೀಟ್ ಮಾಡಿ ಮತ್ತೊಂದು ಬಾರಿ ತರಕಾರಿಗಳನ್ನ ಬೆಳಿಲಿಕ್ಕೆ ನಾವು ಉಪಯೋಗಿಸ್ತೀವಿ. ಟ್ರೀಟ್ ಮಾಡುವಾಗ ಪೂರ್ತಿ ಒಣಗಿಸಬೇಕು ಒಂದ್ಸರಿ ಅಂತ? ಹೌದು, ಒಂದ್ಸತಿ ಒಣಗಿಸಿ ಮತ್ತೆ ನೀರನ್ನ ಚುಮಕಿಸಿ ಅದನ್ನ ನಾವು ಬಾಟಲ್ ಅಲ್ಲಿ ತುಂಬಿಡ್ತೀವಿ. ತಂಪಾಗಿರೋದ್ರಿಂದ, ಸುತ್ತಮುತ್ತ ತಂಪಾದ ವಾತಾವರಣ ಹೆಚ್ಚಾಗಿರೋದ್ರಿಂದ ರೋಗದ ಪ್ರಮಾಣ ಖಂಡಿತವಾಗ್ಲೂ, ಇದು ಆಗ್ಲೇ ಹೇಳ್ದಂಗೆ ಅಲ್ಪಾವಧಿ ಬೆಳೆಗಳು. ಇವತ್ತು ನಾವು ಹೆಚ್ಚಾಗಿ ಇದರಲ್ಲಿ ಬೆಳೆಯುವಂಥದ್ದು ಸೊಪ್ಪಿನ ತರಕಾರಿಗಳು, ಒಂದು 25-30 ದಿವಸದಲ್ಲಿ ಮುಗಿದು ಹೋಗುವಂಥ ತರಕಾರಿಗಳಾಗೋದ್ರಿಂದ ಯಾವುದೇ ರೋಗದ ಬಾಧೆ ಇದುವರೆಗೂ ನಮಗೆ ಇಲ್ಲಿ ಕಂಡು ಬಂದಿರೋದಿಲ್ಲ. ಒಟ್ಟಾರೆ ಏನು ಹೇಳ್ತೀರಿ, ಇಂಥ ಒಂದು ಹೊಸ ಪ್ರಯೋಗ ನಮ್ಮ ಎಸ್ಪೆಷಲಿ ಪೇಟೆಯಲ್ಲಿ ಇರುವಂಥವ್ರಿಗೆ, ಅಪಾರ್ಟ್ಮೆಂಟಲ್ಲಿ ಇರುವಂಥವ್ರಿಗೆ ಅಥವಾ ಒಂದು ಹವ್ಯಾಸವಾಗಿ ಬಳಸಬೇಕು ಬೆಳೆಸಬೇಕು ಅನ್ನೋಂಥ ಯುವಕರು ಆಗ್ಬೋದು, ಗೃಹಿಣಿಯರಾಗ್ಬೋದು, ಅವ್ರಿಗೆಲ್ಲ ಈಗ ಇತ್ತೀಚೆಗೆ ತರಕಾರಿಗಳನ್ನು ಯಾವೆಲ್ಲ ರೀತಿಯಲ್ಲಿ ಬೆಳೀತಾ ಇದ್ದಾರೆ ಅನ್ನೋದು ತಮಗೂ ಗೊತ್ತಿದೆ ಅಂದ್ಕೊಳ್ತೀನಿ. ಯಥೇಚ್ಛವಾಗಿ ಇವತ್ತು ಈ ಕೀಟನಾಶಕಗಳನ್ನ ಬೆಳೆಸಿ ತರಕಾರಿಗಳನ್ನ ಬೆಳೀತಾ ಇದ್ದಾರೆ. ಅದರಿಂದಾಗಿನೇ ಇವತ್ತು ದೊಡ್ಡ ದೊಡ್ಡ ಕಾಯಿಲೆಗಳು, ಕ್ಯಾನ್ಸರ್ನಂಥ ಮಾರಕ ಕಾಯಿಲೆಗಳು ಇವತ್ತು ಸಾಮಾನ್ಯವಾಗಿ ಎಲ್ಲ ಕಡೆನೂ ಕಂಡು ಬರ್ತಾ ಇದೆ. ಖಂಡಿತವಾಗ್ಲೂ ಅದಕ್ಕೆ ಮುಖ್ಯವಾದಂಥ ಕಾರಣ ಅಂತಂದರೆ ಈ ಒಂದು ಏನು ಪೆಸ್ಟಿಸೈಡ್ಸ್ ನಾವು ಬೆಳೆಸ್ತಾ ಇದ್ದೀವಿ ಅದೇನೇ ಆಗಿರ್ತದೆ. ಹಂಗಾಗಿ ಇವತ್ತು ಜನರು ತುಂಬ ಎಚ್ಚೆತ್ಕೊಂಡಿದ್ದಾರೆ. ಈಗ ಆದಷ್ಟು ಸಾವಯವ ತರಕಾರಿಗಳನ್ನೇ ಬೆಳೆಸಬೇಕು, ಸಾವಯವ ಪದಾರ್ಥಗಳನ್ನೇ ಬೆಳೆಸಬೇಕು ಅಂತಕ್ಕಂಥ ಒಂದು ಮನೋ ಜ್ಞಾನ ಎಲ್ಲರಿಗೂ ಬಂದಿದೆ. ಹಾಗಾಗಿ ಅವರೀಗ ಅವ್ರಿಗೆ ಬೇಕಾಗಿರ್ತಕ್ಕಂಥ ತರಕಾರಿನ ಅವರೇ ಬೆಳ್ಕೊಳ್ಬೇಕು ಅಂತ ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ. ಸೊ ಅಂಥವ್ರಿಗೆ ಈಗ ಜಾಗ ಇಲ್ಲ, ಟೆರೆಸ್ ಮೇಲೂ ಜಾಗ ಇಲ್ಲ ಅಂತಂದ್ರೆ ಈ ರೀತಿಯಾದ ಈ ಒಂದು ವೇಸ್ಟ್ ಬಾಟಲ್ಸ್ಗಳೇನಿರ್ತದೆ ಅದನ್ನು ಬಳಸ್ಕೊಂಡು ತಮಗೆ ಬೇಕಾಗಿರ್ತಕ್ಕಂಥ ತರಕಾರಿಗಳನ್ನ ಬೆಳೆದ್ರೆ ನಿಜವಾಗ್ಲೂ ಉತ್ತಮವಾದಂಥ ತಾಜಾ ತರಕಾರಿಗಳು ಮತ್ತು ಈ ಪೆಸ್ಟಿಸೈಡ್ ಫ್ರೀ ತರಕಾರಿಗಳನ್ನ ಅವ್ರು ಪಡೆದುಕೊಳ್ಬಹುದು. ಅದಷ್ಟೇ ಅಲ್ಲದೆ ಇದೊಂದು ಹಾಬಿ ನೀವು ಹೇಳಿದ್ರಲ್ಲ, ತುಂಬಾ ಅದರಲ್ಲಿ ಕೆಲಸ ಮಾಡಲಿಕ್ಕೆ ತುಂಬಾನೇ ಒಂದು ಒಂದು ಖುಷಿ ಸಿಗ್ತದೆ. ಸೊ ಅದರಿಂದಾಗಿನೂ ಇದು ತುಂಬಾ ಉತ್ತಮವಾದಂಥ ಒಂದು ಪದ್ಧತಿ ಅನ್ನೋದು ನನ್ನ ಒಂದು ನಂಬಿಕೆ. ಒಳ್ಳೆಯದು ಡಾಕ್ಟರ್ ಶಿವಾನಂದ್ ಬಂಗಲ್ ಅವರೇ, ಇಲ್ಲಿ ತನಕ ನೀವು ನಮ್ಮ ಜೊತೆಗಿದ್ದು ವೇಸ್ಟ್ ಬಾಟಲ್

ಚಂಪಿಗೆ ಸರಿ ಹೂವ ಪನಾ